Ha ha ha ha ha. ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ. ಹೊಸ ರಾಗ ಹಾವ ಗೀತೆಯೇ ನೀನಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ನೀನೆಂದು ತಂದೆ. ಹೊಸ ರಾತ್ರಿ ಮೂಡಿ ಬಂದು, ಹೊಸ ಆಸೆ ನೂರು ತಂದು, ಹೊಸ ಸ್ನೇಹದಿಂದ ಬೆಸೆದು, ಹೊಸ ರಾಗ ಮೀಟಿಯುದು, ಹಿತ ನೀಡಿದೆ ಸುಖ ತೋರಿದೆ, ಮನದ ಉಲ್ಲಾಸ ತಂದು. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ. ಚಿರಾದ ಮೊಗದು ಕೆಂಪಾದ ಹೊನ್ನಸು, ನಡೆವಾಗ ನಿನ್ನ ನಡುವು ಲತೆಯಂತೆ ಆಡ ಚೆಲುವು, ಕಣ್ ತುಂಬಿತು ಮನ ತುಂಬಿತು ಅನುರಾಗ ನನ್ನಲ್ಲಿ ತಂದು. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ. ಹೀಗೆ ಇರಲಿ, ಹೇ ಮಲ್ಲಿಗೆ ಬಾಡದಿರಲಿ, ಮುಂಗಾತಿ ಜಾರದಿರಲಿ, ಹಗಲೆಂದು ಮೂಡದಿರಲಿ, ಬೆಳದಿಂಗಳ ಈ ಬೊಂಬೆ ಬಳಿಯಲ್ಲಿ ಎಂದೆಂದು ಇರಲಿ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ. ಹೊಸ ರಾಗ ಹೊಸ ತಾಳ ಹೊಸ ಭಾವ ಗೀತೆ ನೀನಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನೆಂದು ತಂದೆ, ಹೊಸ ಆನಂದ ನೀನೆಂದು ತಂದೆ.